ಎಂದೆಂದು ಸಂಗಾತಿಯ ನೀ ನನ್ನೊಡನೆ ಇರು ಇನ್ನೆಂದು ಒಂದಾಗಿರುವ ನಾನು ನೀನು ನಿಶಯ ಮಡಿಲಲ್ಲಿ ಆನಂದವು ಹೀಗೆ ಇರಲಿ ಎಂದೆಂದು ಉಷೆಯು ಬಾರದೇ ಇರಲಿ ಬಾನಲ್ಲಿ ಹಕ್ಕಿಯು ಹಾಡದೇ ಇರಲಿ ಮರದಲ್ಲಿ ಸಾವಿರ ವರುಷ ಉರುಳಿದರೇನು ನಿನ್ನನು ನಾನು ಎಂದು ಬಿಡೆನು ನಿಶೆಯ ಸೆರಗಲಿ ತಾರೆಯು ಮೀನುಗಲಿ ನದಿಯು ಹಾಡಲಿ ಗಿರಿಯ ಅಂಚಲ್ಲಿ ಕಮ್ಮನೆ ಗಾಳಿ ಕಂಪನು ಕೊಲ್ಲಿ ಹಿತವ ನೀಡಲಿ ಈ ರಾತ್ರಿಯಲ್ಲಿ ಹಿತವ ನೀಡಲಿ ಈ ರಾತ್ರಿಯಲ್ಲಿ ಈ ಬೆಳದಿಂಗಳು ಇರಲಿ ನಮ್ಮ ಬಾಳಲ್ಲಿ ಉಲ್ಲಾಸದಿ ನಗು ನಗುತ್ತಾಯಿರು ಜೊತೆಯಲ್ಲಿ ಒಲವೆಂಬ ಸಂತೋಷವೇನು ಮನಸ್ಸು ಅರಿಯಲಿ ಸಂಗಾತಿಯ ನೀ ನನ್ನೊಡನೆ ಇರು ಎಂದೆಂದು ಒಂದಾಗಿರುವ ನಾನು ನೀನು ಈ ಆನಂದವು ಹೀಗೆ ಇರಲಿ ಒಲಿದ ಜೀವ ಬೆರೆತಿರುವಾಗ ಮನಸ್ಸು ಮನಸ್ಸು ಅರಿತಿರುವಾಗ ಮುಳ್ಳುಗಳೆಲ್ಲ ಹೂವುಗಳಂತೆ ಕಲ್ಲುಗಳೆಲ್ಲ ರತ್ನಗಳಂತೆ ಕಲ್ಲುಗಳೆಲ್ಲ ರತ್ನಗಳಂತೆ ಎಲೆ ಮಾತನು ಆಡಿದರು ನೀ ಅನುರಾಗ ಈ ಆನಂದವು ಹೀಗೆ ಇರಲಿ ಎಂದೆಂದು ಸಂಗಾತಿಯಲ್ಲಿ ನನ್ನೊಡನೆ ಇರು ಎಂದೆಂದು ಒಂದಾಗಿರುವ ನಾನು ನೀನು ನಿಶಯ ಮಡಿಲಲ್ಲಿ ಈ ಆನಂದವು ಹೀಗೆ ಇರಲಿ ಎಂದೆಂದು